ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ, ಈ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ಸಂದರ್ಶನ, ಆರೋಗ್ಯ ಮಾಹಿತಿ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ದೇವರ ನಾಮವೊಂದನ್ನು ಕೇಳಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-24-88. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ, ಈ ಕುರಿತು ಶ್ರೀಕ್ಷೇತ್ರ ಧರ್ಮಸ್ಥಳ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ಸಂದರ್ಶನ. ಬಾಲಕೃಷ್ಣ ಪೂಜಾರಿ ಅವರು, ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆಗೆ ಇವತ್ತು ಒಳ್ಳೆಯ ಬೆಲೆ ಇದೆ, ರೈತರು ಬಹಳ ಖುಷಿಯಿಂದ ಇದ್ದಾರೆ ಅಂತೆಲ್ಲ ಹೇಳುವುದನ್ನು ನಾವು ಕೇಳ್ತೀವಿ. ಆದರೆ ಈ ಖುಷಿ ಎಷ್ಟು ದಿವಸ ಎನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಸಾಮಾನ್ಯವಾಗಿ ಒಂದೇ ಬೆಳೆಯನ್ನು ಬೆಳಿಬೇಡಿ ಅಥವಾ ನಂಬಿಕೊಂಡು ಇರಬೇಡಿ, ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರಣವಾಗಿ ನಿರ್ವಹಣೆ ಮಾಡಿ ಇದರಿಂದ ಮುಂದೆ ಒಳ್ಳೆಯದಾಗ್ತದೆ ಎನ್ನುವಂಥ ಒಂದು ಹಿರಿಯರ ಮಾತು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಡಿಕೆಯನ್ನು ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಮಿಶ್ರ ಬೆಳೆ ಅಥವಾ ಒಂದು ಬಹು ಬೆಳೆ ಪದ್ಧತಿಯನ್ನು ಯಾಕಾಗಿ ನಾವು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತೀವಿ? ತುಳುವಿನಲ್ಲಿ ಒಂದು ಗಾದೆ ಇದೆ, ಮುಕ್ಕಣ್ಣನ ನಂಬಲಿ ಒಕ್ಕಣ್ಣ ನಂಬರ ಪೂಜಿ ಅಂತ ಹೇಳಿ. ತೆಂಗಿನಕಾಯಿಯನ್ನಾದರೂ ಸಾಧ್ಯ ಇಲ್ಲ ಅಂತ ಹೇಳಿ. 1999 ನನಗೆ ಸರಿ ನೆನಪಿದೆ. ಅಡಿಕೆಗೆ 50 ರೂಪಾಯಿ ಇದ್ದ ಅಡಿಕೆ 99 ಆಗುವಾಗ 150 ರೂಪಾಯಿಗೆ ಒಮ್ಮೆ ಹೋಯಿತು. ಅದು ಗರಿಷ್ಠ. ಆ ವರ್ಷ ನಮ್ಮ ಬೆಳ್ತಂಗಡಿ, ಪುತ್ತೂರು, ಎಲ್ಲ ಕಡೆ, ಕಾಸರಗೋಡು, ಸುಳ್ಯ, ಎಷ್ಟು ತೋಟ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ತೋಟ ಆಗಿದೆ, ಎಲ್ಲ ರಬ್ಬರ್ ಕಡಿದು ತೋಟ ಮಾಡಿದರು. ಎರಡೇ ವರ್ಷದಲ್ಲಿ 150 ರೂಪಾಯಿ ಇದ್ದ ಅಡಿಕೆಗೆ ಪುನಃ 40 ರೂಪಾಯಿಗೆ ಬಂತು. ಇದು ನನಗೆ ಸರಿಯಾಗಿ ನೆನಪಿದೆ. ಅದರಿಂದಾಗಿ ಇಲ್ಲಿ ನಮ್ಮ ಒಂದು ಪರಿಸ್ಥಿತಿ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಎಲ್ಲ ನಾವು ಒಂದು ಯಾವುದೋ ಒಂದು ಇದರ ಮೇಲೆ ಬೆನ್ನತ್ತಿ ಹೋಗ್ತಾ ಇದ್ದೇವೆ. ರಬ್ಬರಿಗೆ ರೇಟ್ ಬರುವಾಗ ಒಂದು ನಮ್ಮ ಅಡಿಕೆ ತೆಗೆಯೋದು, ರಬ್ಬರ್ ನೆಡೋದು. ರಬ್ಬರಿಗೆ 250 ರೂಪಾಯಿ ಬಂತು. ನನ್ನ ಕನ್ನೆದುರು ಎಷ್ಟೋ ಅಡಿಕೆ ತೋಟ ಎಲ್ಲ ಹೋಗಿದೆ, ಅಡಿತು ಅಡಿಕೆ ತೋಟ ಎಲ್ಲ ಹೋಗಿ ರಬ್ಬರ್ ತೋಟ ಬಂತು. ಅಡಿಕೆಗೆ ರೇಟ್ ಬರುವಾಗ ಈಗ ಎಲ್ಲರೂ ರಬ್ಬರ್ ತೆಗಿತಾ ಇದ್ರೆ, ಈ ವರ್ಷ ನನ್ನ ಪ್ರಕಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100 ಕೂಡ ರಬ್ಬರ್ ಪ್ಲಾಂಟೇಶನ್ ಆಗಿರ್ಲಿಕ್ಕಿಲ್ಲ. ಎಲ್ಲರೂ ಅಡಿಕೆ ಹಾಕ್ತಾ ಇದ್ದಾರೆ. ಸರಿ, ಎಲ್ರಿಗೂ ಬಾಳ್ಬೇಕು, ಬದುಕಬೇಕು, ಎಲ್ಲ ಚೆನ್ನಾಗಿ ಜೀವನ ಮಾಡಬೇಕು, ಖಂಡಿತ ನಾನು ಒಪ್ತೇನೆ. ಆದರೆ ನಮ್ಮ ಹತ್ರ ಎಲ್ಲವೂ ಸ್ವಲ್ಪ ಇದ್ರೆ ಒಳ್ಳೇದಲ್ವಾ? 2 ಎಕರೆ ಜಮೀನಿದ್ರೆ ಒಂದು ಸ್ವಲ್ಪ ನಮಗೆ ತೆಂಗು, ಸ್ವಲ್ಪ ಅಡಿಕೆ, ಸ್ವಲ್ಪ ಬಾಳೆ, ಸ್ವಲ್ಪ ತರಕಾರಿ, ಸ್ವಲ್ಪ ಇನ್ನು ಏನೇನೋ ಹಣ್ಣು ಹಂಪಲ್ಲ ಗಿಡಗಳು, ಇನ್ನು ಏನೇನೋ ಇದೆಲ್ಲ ಇದ್ರೆ ಯಾವುದಕ್ಕೂ ಏರ್ಬಹುದು, ಯಾವುದಕ್ಕೂ ಕಡಿಮೆ ಆಗ್ಬಹುದು. ಪ್ರತಿಯೊಂದನ್ನು ಕೂಡ ಯಾವುದು ಕೂಡ ಕಡಿಮೆ ಅಲ್ಲ ಅಂತ ಹೇಳುದು ನಾನು. ಯಾಕೆಂತ ಹೇಳಿದ್ರೆ ಒಂದು ತೆಂಗಿನ ಮರ ನೀವು ತೆಕ್ಕೊಳ್ಳಿ, 5 ಸೆನ್ಸಿನವರು ನಾನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 1982 ಇಸವಿಯಿಂದ 1991 ಇಲ್ಲಿ ಪಡಂಗಾಡಿ ವೇಣೂರಿನ ಹತ್ರ ಗರಡಾಡಿ ಅಂತ ಗ್ರಾಮ ಇದೆ, ಅಲ್ಲಿ 5 ಸೆನ್ಸ್ ಕಾಲನಿ ಇತ್ತು. 5 ಸೆನ್ಸಿನವರು 6 ತೆಂಗಿನ ಗಿಡ ನೆಟ್ಟುಕೊಂಡಿದ್ರು. ಅವರ ಮನೆ ಹೊರತುಪಡಿಸಿ ಮೂಲೆ ಮೂಲೆಯಲ್ಲಿ 4, ಅದರ ಮಧ್ಯ ಬಚ್ಚಲ್ಲ ನೀರು ಹೋಗುವಲ್ಲಿ, ಸ್ನಾನ ಮಾಡುವಲ್ಲಿ, ಕೈಕಾಲು, ಒಟ್ಟು 6 ತೆಂಗಿನ ಗಿಡ. ನಾನು ನೋಡಿದ್ದೇನೆ ಒಂದೊಂದು ಮರದಲ್ಲಿ 100 ರಿಂದ 200 ಕಾಯಿ ಹಿಡಿದಿದೆ. 15 ರಿಂದ 20 ರೂಪಾಯಿ ತೆಕ್ಕೊಳ್ಳಿ, ಇವತ್ತು ಕೂಡ 25 ರೂಪಾಯಿ ತೆಕ್ಕೊಳ್ಳಿ, 15 ರೂಪಾಯಿ ತೆಕ್ಕೊಳ್ಳಿ. ಒಳ್ಳೆ ಬೀಜದ ತೆಂಗಿನ ಗಿಡ ಮಾಡಿ ನೆಟ್ರೆ 100 ಕಾಯಿ ಬರುವುದಕ್ಕೆ ಏನು ತೊಂದರೆ ಇಲ್ಲಲ್ಲ. 6 ಮರ ಸರಿಯಾಗಿ ಬಂದರೆ 600 ಕಾಯಿ ಆಯಿತು. ಒಂದು ಮರಕ್ಕೆ 100 ಕಾಯಿ ಬಂದರೆ 20 ರೂಪಾಯಿ ಆಗಿ 2000 ರೂಪಾಯಿ ದರ ಬಂತು. 6 ಮರಕ್ಕೆ 12,000 ರೂಪಾಯಿ ಬಂತು. ಇದು ಲೆಕ್ಕಾಚಾರಕ್ಕೆ, ಇದು ನಾನು ಅನುಭವದ ಮೇಲೆ ಹೇಳ್ತಿರೋದು, ಹೇಳ್ಬೋದು ಇದು ಕ್ಯಾಲ್ಕುಲೇಟರ್ ಲೆಕ್ಕವಂತ ಅಲ್ಲ. ಹಾಗೆ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಂಥ ವಿಷಯ ಇಲ್ಲ. ಒಂದು ರಾಂಬೂಟಾನ್ ಗಿಡ ಮಾಡಿ ಇವತ್ತು ಎಷ್ಟೋ ಕೆಜಿ ಕೊಯ್ದವರಿದ್ದಾರೆ. ಪುನರ್ಪುಳಿ ಗಿಡ ನೆಟ್ಟು ಪುನರ್ಪುಳಿ ಮರ ಇದ್ದವರು ಅದರ ಸಿಪ್ಪೆಯಲ್ಲಿ ಎಷ್ಟೋ ದುಡ್ಡು ಮಾಡಿದವರಿದ್ದಾರೆ. ಒಂದೊಂದು ವಿಚಾರದಲ್ಲಿ ನಮ್ಮಲ್ಲಿ ಒಂದು ಮಂತುಪುಳಿಯ ಮರ ಇದೆ ಇಲ್ಲಿ ಧರ್ಮಸ್ಥಳದಲ್ಲಿ, ಕನಿಷ್ಠ ಅಂದ್ರೆ ಆ ಮರದಲ್ಲೇ ಸರ್ 50 ರಿಂದ 75 ಕೆಜಿ ಮಂತುಪುಳಿ ಆಗ್ತದೆ. ಅದರಿಂದಾಗಿ ಯಾವುದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಹೇಳೋದು ಎಲ್ಲವೂ ಬೇಕು, ಆದರೆ ಅದನ್ನು ಯೋಜನಾಬದ್ಧವಾಗಿ ಮಾಡುವಂಥದ್ದು ಬಹಳ ಮುಖ್ಯ. ಅವನವನ ಜಾಗಕ್ಕೆ ಸರಿಯಾಗಿ ಅವನು ಸ್ವಲ್ಪ ಯಾರನ್ನಾದರೂ ತಿಳಿದವರನ್ನು ಭೇಟಿಯಾಗಿ ನಾನು ಯಾವ ಜಾಗದಲ್ಲಿ ಯಾವುದು ಮಾಡಬಹುದು, ತೆಂಗಿನ ಗಿಡ ಎಲ್ಲಿ ನೆಡಬೇಕು, ಅಡಿಕೆ ಗಿಡ ಎಲ್ಲಿ ನೆಡಬೇಕು, ಹಣ್ಣು ಹಂಪಲು ಎಲ್ಲಿ ನೆಡಬೇಕು, ಅಥವಾ ಇನ್ನು ಯಾವುದೋ ಒಂದು ನೀರಿಲ್ಲದೇ ಬದುಕುವಂಥ ಒಂದು ಎಷ್ಟೋ ಗಿಡಗಳಿದೆ, ಅದು ಕೂಡ ಫಸಲು ಕೊಡುವಂಥದ್ದು, ಅದನ್ನು ಯಾವ ಮೂಲೆಯಲ್ಲಿ ನೆಡಬೇಕು, ಯಾವುದಕ್ಕೆ ಯಾವ ಜಾಗವನ್ನು ಉಪಯೋಗ ಮಾಡಿಕೊಳ್ಬೇಕು, ಇದು ಸ್ವಲ್ಪ ವಿವೇಚನೆ ಬೇಕು. ಈ ಯೋಜನೆಯ ಬಗ್ಗೆ ಸ್ವಲ್ಪ ಆಮೇಲೆ ಮಾತನಾಡುವ. ಅದಕ್ಕಿಂತ ಮುಖ್ಯವಾಗಿ ಈ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದ ಹಾಗೆ ಇನ್ನಿತರ ಒಂದು ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಆ ವರ್ಷ ಪೂರ್ತಿ ಆದಾಯ ಬರುವಂತಹ ಒಂದು ಯೋಜನೆ ಆಗ್ಬೋದು, ಅಥವಾ ಬೇರೆ ಬೇರೆ ಸ್ತರದಲ್ಲಿರುವಂತಹ ಒಂದು ಗಾಳಿ, ಬೆಳಕು, ನೀರು, ಪೋಷಕಾಂಶ ಇವುಗಳ ಒಂದು ಸದುಪಯೋಗ ಆಗ್ಬೋದು, ಮಣ್ಣಿನ ಸಂರಕ್ಷಣೆ ಆಗ್ಬೋದು, ಈ ಎಲ್ಲ ವಿಚಾರವನ್ನ ಒಟ್ಟುಗೂಡಿಸಿಕೊಂಡು ಹೇಗೆ ಹೇಳಬಹುದು? ದಕ್ಷಿಣ ಕನ್ನಡದ ಹವಾಮಾನ ಸ್ಥಿತಿಯೇ ಇವತ್ತು ಬಹಳ ಗಂಭೀರವಾಗಿದೆ. ನನ್ನ ಪ್ರಕಾರ ವೆನಿಲ್ಲಾ ಏನಾದರೂ ಇವತ್ತು ಇರ್ತಿದ್ರೆ ಇವತ್ತು ಅದು ಸ್ಥಿರತೆಯಲ್ಲಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಕಣ್ಣೆದುರೇ ಅದರ ಬೀನ್ಸ್ ಬೀಳ್ಬಹುದಿತ್ತೇನು. ಕಾಯಿ ಕಟ್ಟುವಂಥದ್ದು ತುಂಬಾ ಸಮಸ್ಯೆ ಇದೆ. ಹಲಸು, ಮಾವು, ಗೇರು, ಹಣ್ಣು ಹಂಪಲ್ನ ಗಿಡಗಳು ಎಲ್ಲದರಲ್ಲಿ ಕೂಡ ಕಾಯಿ ಕಟ್ಟುವಂತಹ ಸಮಸ್ಯೆ ಇದೆ ಈಗ. ಯಾಕೆಂದ್ರೆ ಚಳಿ ಬೀಳ್ತಾ ಇಲ್ಲ, ಮಳೆ ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅಕಾಲಿಕವಾಗಿ ಬರ್ತಾ ಇದೆ, ಮಳೆ ಕಡಿಮೆ ಅಲ್ಲ. ಅದರಿಂದಾಗಿ ನಾವು ಇವತ್ತಿನ ಪರಿಸ್ಥಿತಿಗೆ ಸರಿಯಾಗಿ ನಾವು ಕೃಷಿಯನ್ನು ಮಾಡಿಕೊಳ್ಬೇಕು. ನನ್ನ ಪ್ರಕಾರ ಸಾಂಪ್ರದಾಯಿಕ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾನು ಹೇಳೋದು ನಮ್ಮಲ್ಲಿ ಏನು ಬೆಳೀತಾರೆ, ನಮ್ಮ ಮಣ್ಣು ಹೇಗೆ ಇದೆ, ನಮ್ಮ ಮಣ್ಣಿನ ಗುಣಧರ್ಮ ಏನು, ಅದು ಒಳ್ಳೆ ಮಣ್ಣ ಅಥವಾ ಜಂಬಿಟ್ಟಿಗೆ ಮಣ್ಣ ಅಥವಾ ಮುರ ಮಣ್ಣ, ಸೇಡಿ ಮಣ್ಣ, ಹೊಯಿಗೆ ಮಣ್ಣ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಮಾಡಿಕೊಂಡು ಇವತ್ತು ಅಡಿಕೆಯೂ ಬೆಳಿಬಹುದು, ತೆಂಗು ಬೆಳಿಬಹುದು, ನೀರಾವರಿ ಮೂಲ ನೋಡ್ಕೊಳ್ಬೇಕು. ಮುಖ್ಯವಾಗಿ ಇಲ್ಲಿ ಯಾರು ಬೆಳೆದಿದ್ರು ಕೂಡ ನೀರಾವರಿ ಮೂಲ ಇಲ್ಲದಿದ್ರೆ ಏಪ್ರಿಲ್ ಮೇಗ ಆಗುವಾಗ ನಮಗೆ ನೀರಿನ ಕೊರತೆ ಬಂದರೆ ಏನು ಮಾಡೋದು ಸಾಧ್ಯ ಇಲ್ಲ. ನಮ್ಮಲ್ಲಿ ನೀರಿನ ಮೂಲ ಎಷ್ಟು ಉಂಟು ಅಷ್ಟಕ್ಕೆ ಮಾತ್ರ ಕೃಷಿ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಗೇರು ಗಿಡ ನಡಿ. ಇವತ್ತು 40 ಕೆಜಿ ಗೇರು ಕೊಯ್ಯುವ ಒಂದು ಗಿಡಕ್ಕೆ ಕೊಯ್ಯುವವರಿದ್ದಾರೆ. ಗೇರು ಒಳ್ಳೆ ತಳಿ ನೋಡಿ ಗೇರು ಗಿಡ ನೆಡುವ, ಅದು ಒಳ್ಳೆಯದು. ಅಥವಾ ಈ ಬೇರೆ ಏನಿಲ್ಲ, ಕನಿಷ್ಠ ಕಮ್ಮಿ ನೀರು ಇರುವಂತ ಹನ್ನಂಬಲ್ನ ಗಿಡಗಳಿದೆ ಅಂತದ್ದು ನೆಡುವ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದೆಲ್ಲ ಬರ್ತದೆ. ಆದಾಯವನ್ನು ನೋಡ್ಕೊಂಡು ಮಾಡಬೇಕು. ಈಗ ಇವತ್ತು ಅಡಿಕೆ ನಂಬರ್ 1 ಕೃಷಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಯಾರ ಹತ್ರ ಕೇಳಿದ್ರು ನಂಬರ್ ಒನ್ ಅಡಿಕೆ. ನಾಳೆ ರಬ್ಬರಿಗೆ 250 ರೂಪಾಯಿ ಬಂದ್ರೆ ಅದೇ ನಂಬರ್ ಒನ್ ಕೃಷಿ. ಅದರಿಂದಾಗಿ ಎಲ್ಲವೂ ಬೇಕು, ಮಿಶ್ರವಾಗಿ ಬೇಕು. ಕಾಳು ಮೆಣಸಿಗೆ ಇವತ್ತು 550 ರೂಪಾಯಿ. ಇವತ್ತು ಎಲ್ಲರೂ ಈಗ ಈ ವರ್ಷ ಕಾಳು ಮೆಣಸು ನೆಡಲಿಕ್ಕೆ ಶುರು ಮಾಡ್ತಾರೆ. ಕಳೆದ ವರ್ಷ ಯಾರೂ ನೆಟ್ಟಿರಲಿಲ್ಲ, ಬಹಳ ಕಡಿಮೆ ಜನ ಗೊತ್ತಿದ್ದವರು ಮಾತ್ರ ನೆಟ್ಟಿದ್ದಾರೆ. ನಾವೀಗ ಎಲ್ಲದರಲ್ಲಿಯೂ ಹೊಸ ತಾಂತ್ರಿಕತೆ ಬಂದಿದೆ. ಅದು ಅಡಿಕೆ, ತೆಂಗು, ರಬ್ಬರ್, ಕೊಕ್ಕೋ, ಕಾಳು ಮೆಣಸು, ಇದು ನಮ್ಮ ಬಾಳೆ, ಇದು ಭತ್ತ, ಇಷ್ಟು ನಮ್ಮ ಸಾಂಪ್ರದಾಯಿಕ ನಮ್ಮ ಜಿಲ್ಲೆಯ ಕೃಷಿಗಳು. ಇದರಲ್ಲಿ ಎಲ್ಲವೂ ತಾಂತ್ರಿಕತೆ ಬಂದಿದೆ, ವೈಜ್ಞಾನಿಕತೆ ಬಂದಿದೆ. ಇದನ್ನು ಎರಡನ್ನು ಅಳವಡಿಸಿಕೊಂಡು ಏನು ಮಾಡಬಹುದು? ಉದಾಹರಣೆಗೆ ಕಾಳು ಮೆಣಸು, ಅದಕ್ಕೆ ದೊಡ್ಡ ಏನು ಕೆಲಸ ಮಾಡಲಿಕ್ಕಿಲ್ಲ. ನಿರ್ವಹಣೆ ಒಂದು ಸ್ವಲ್ಪ ಖ್ಯಾತೆ ಕೊಡಬೇಕು. ಇವತ್ತು ಕಸಿ ಬಂದಿದೆ, ಗ್ರಾಫ್ಟೆಡ್ ಕೊಲಾಬ್ರಿಯಂ ಕಸಿ, ಹಿಪ್ಪಲಿ ಗಿಡಕ್ಕೆ ಅದನ್ನು ಕಸಿ ಮಾಡಿ ಅದನ್ನು ನೆಟ್ಟರೆ ನಾವೊಂದು 20 ವರ್ಷ ನಾವು ತಲೆಬಿಸಿ ಇಲ್ಲದೆ ಅದನ್ನು ಕೃಷಿ ಮಾಡಬಹುದು. ಆದರೆ ಅದರಲ್ಲೇಯೂ ಮುನ್ನೆಚ್ಚರಿಕೆ ಬೇಕು. ಯಾವುದೋ ಒಂದು ಗ್ರಾಫ್ಟನ್ನು ಅದಕ್ಕೆ ಸಯನನ್ನು ತಂದು ಅದಕ್ಕೆ ಯಾವುದು ಅದಕ್ಕೆ ಗೊತ್ತು ಗುರಿ ಇಲ್ಲ ತಂದು 30-35 ರೂಪಾಯಿಗೆ ಒಂದು ಗಿಡವನ್ನು ಇವತ್ತು ಮಾರ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ತಿಳುವಳಿಕೆ ಬೇಕು. ನಾವು ಅನೇಕ ಗಿಡಗಳನ್ನು ಕಾಡು ಹಿಪ್ಪಲಿಗೆ ಕಸಿ ಮಾಡಿ ಇಲ್ಲಿ ನೆಟ್ಟಿದ್ದೇವೆ. 2007 ಈ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಕಾಡು ಹಿಪ್ಪಲಿಗೆ ಕಸಿ ಮಾಡಿ ನಾವು ಅದಕ್ಕೆ ಯಶಸ್ವಿ ಆಗಿದ್ದೇವೆ, ಇದರಲ್ಲಿ ಫಸಲನ್ನು ಪಡೆದಿದ್ದೇವೆ, ಚೆನ್ನಾಗಿದೆ. ಇದೆಲ್ಲ ತಾಂತ್ರಿಕತೆಯನ್ನು ಮಾಡಿಕೊಂಡು ನಮ್ಮ ಜಾಗದ ಇದನ್ನು ಮಾಡಿಕೊಂಡು ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಅಂತ ನಾನು ಹೇಳ್ತೇನೆ. ಈಗ ಬೇರೆ ಬೇರೆ ಬೆಳೆಗಳಿಗೆ ಕೊಡಬೇಕಾಗಿರುವಂತಹ ಅಂತರ ಆಗ್ಬೋದು ಅಥವಾ ಒಂದು ಗಾಳಿ ಬೆಳಕಿನ ವ್ಯವಸ್ಥೆ ಆಗ್ಬೋದು, ಇದನ್ನು ಹೇಗೆ ನಾವು ಗಮನಿಸಬೇಕು ಅಂತ. ಈಗ ಎಷ್ಟೋ ಬೆಳೆಗಳಿಗೆ ಪೋಷಕಾಂಶದ ಒಂದು ಬೇಡಿಕೆಯೂ ಕೂಡ ವ್ಯತ್ಯಾಸ ಇರ್ತದೆ. ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಕೊಕ್ಕೋ ಅಡಿಕೆಯಿಂದ ಗೊಬ್ಬರ ಹೀರ್ತದೆ, ಪೋಷಕಾಂಶ ಹೀರ್ತದೆ ಅಂತ ಒಂದು ಆಪಾದನೆ ಕೂಡ ಇದೆ, ಕೊಕ್ಕೋ ಗಿಡವನ್ನು ಕಡಿದು ಬಿಡುವ ಅಂತ ಹೇಳಿ. ನಿಜವಾದ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಹೇಗೆ? ಈ ವರ್ಷ ಸರ್ ನಾನು ತುಂಬಾ ಜನ ಅಡಿಕೆ ತೋಟ ಮಾಡಿದ್ದನ್ನು ನೋಡಿದೆ. ಅವ್ರ ಹತ್ರ 1 ಎಕರೆ 1.5 ಎಕರೆ 2 ಎಕರೆ ಇದೆ. ಬಹಳ ಜನ 8 ಫೀಟಿಗೆ ನೆಟ್ಟಿದ್ದಾರೆ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೇನೆ, ಗುಡ್ಡೆ ಜಾಗದಲ್ಲಿ ಆದರೆ 8.5 ಫೀಟಿಗಿಂತ ಚೌಕದಲ್ಲಿ ಕಡಿಮೆ ನೆಟ್ಟರೆ ಖಂಡಿತವಾಗಿಯೂ ಸರಿಯಾದ ಫಸಲನ್ನು ಪಡೀಲಿಕ್ಕೆ ಆಗುದಿಲ್ಲ. ನಾವು ಗುಡ್ಡೆ ಜಾಗದಲ್ಲಿ 9 ಫೀಟಿಗೆ ನೆಟ್ಟು ನೋಡಿದ್ದೇವೆ, ಬಿಸಿಲು ಜಾಸ್ತಿ ಆಗಿ ನಮಗೆ ತೊಂದರೆ ಆಗಿದೆ. 8.5 ಫೀಟಿಗೆ ನೆಟ್ಟಿದ್ದೇವೆ, ಒಂದು ಕಡೆ ನಾವೊಂದು 5,000 ಕಡೆ ನೆಟ್ಟಿದ್ದೇವೆ. ಬಹಳ ಉತ್ಕೃಷ್ಟವಾದಂಥ ಫಸಲನ್ನು ಪಡ್ಕೊಂಡಿದ್ದೇವೆ. 9 ಫೀಟಿಗೆ ನೆಟ್ಟಿದ್ದೇವೆ, ಬಿಸಿಲು ಜಾಸ್ತಿ ಆಗಿ ಅಲ್ಲಿ ಸರಿಯಾದ ಫಸಲನ್ನು ಪಡೀಲಿಕ್ಕೆ ಆಗಲಿಲ್ಲ. ಗಿಡ ಜಾಸ್ತಿ ಕೂರ್ತದೆ ಅಂತೇಳಿ ಖಂಡಿತವಾಗಿಯೂ ಅಲ್ಲಿ ರಾಜಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೊಕ್ಕೋ ತೆಂಗಿನ ಮಧ್ಯೆ 27 ಫೀಟ್, ಒಂದು ಗಿಡದಿಂದ 1 ಫೀಟಿಗೆ 27 ಇದೆ ಅಂತೇಳಿ ತೆಂಗಿನ ಮಧ್ಯೆ 2 ಸಾಲನ ಆಗ್ಲಿಕ್ಕೆ ಆಗೋದಿಲ್ಲ. 27 ಫೀಟಿನ ಮಧ್ಯೆ ತಲೆಯಿಂದ ತಲೆಗೆ 1 ರೋ ಕೊಕ್ಕ ಹಾಕಬಹುದು. ನಾವು 2 ರೋ ಹಾಕಿ ನೋಡಿದ್ದೇವೆ. 1600 ತೆಂಗಿನ ತೋಟದ ತೆಂಗಿನ ಗಿಡಗಳ ಮರಗಳ ಮಧ್ಯೆ 2 ರೋ ಹಾಕಿ ನೋಡಿದ್ದೇವೆ. ಅದೇ ನಾವು 27 ಫೀಟ್ ತೆಂಗಿನ ಮರಗಳ ಮಧ್ಯೆ 1 ರೋ ಹಾಕಿ ನೋಡಿದ್ದೇವೆ. ನಾವು 1 ರೋ ಹಾಕಿದ ಕೊಕ್ಕೋ ಬಹಳ ಚೆನ್ನಾಗಿದೆ, ಎವರೇಜ್ ವರ್ಷಕ್ಕೆ 5 ಕೆಜಿ ಕೊಡ್ತದೆ ನಮಗೆ. ಅದೇ ಈ 2 ರೋ ಹಾಕಿದಲ್ಲಿ 3.5 ಕೆಜಿ ಕೊಡ್ತದೆ. ಗಿಡಗಳು ಚೆನ್ನಾಗಿ ಇಲ್ಲ, ಇದು 2003 ನಮ್ಮ ಹತ್ರ ಇದೆ. ಅದರಿಂದಾಗಿ ಇಲ್ಲಿ ಅಂತರ ಬಹಳ ಮುಖ್ಯ. ಪೋಷಕಾಂಶಗಳನ್ನು ಕೊಡೋ ಬಗ್ಗೆ ಕೇಳಿದೆ. ಅಡಿಕೆ ಗಿಡ ಮರಕ್ಕೆ ನಾವು ಕಾಳು ಮೆಣಸು ನೆಟ್ಟರೆ ನಾವು ಕೊಡೋದು ಅಡಿಕೆ ಮರಕ್ಕೆ ಮಾತ್ರ. ಏನು ಕೊಡ್ತೇವೆ? ಸ್ವಲ್ಪ ಹಟ್ಟಿ ಗೊಬ್ಬರ ಕೊಡ್ತೇವೆ, ಸ್ವಲ್ಪ ಸುಫಲ ಕೊಡ್ತೇವೆ, ಇದು ಸಾಕಾಗಲ್ಲ. ಈಗ ತಾಯಿಯ ಹೊಟ್ಟೆಯಲ್ಲಿ ಮಗು ಇರುವಾಗ ತಾಯಿಗೆ ಮತ್ತು ಮಗುವಿಗೆ ಎರಡೂ ಸಪ್ಲಿಮೆಂಟ್ರಿ ಬೇಕಾಗ್ತದೆ. ಇದು ಬರೇ ನಾವು ಅಡಿಕೆ ಮರಕ್ಕೆ ಮಾತ್ರ ನಾವು ಪೋಷಣೆ ಮಾಡಿದ್ರೆ ಆಗುದಿಲ್ಲ. ಈಗ ನಮ್ಮಲ್ಲಿ ನಾವು ಅಡಿಕೆ ಮರಕ್ಕೆ ನಾವು ಬೇರೆ ಲೆಕ್ಕಾಚಾರ ಮಾಡ್ತೇವೆ, ಕಾಳು ಮೆಣಸಿಗೆ ಬೇರೆ ಲೆಕ್ಕಾಚಾರ ಮಾಡ್ತೇವೆ. ಅಡಿಕೆ ಮರಕ್ಕೆ ಕೊಟ್ಟಷ್ಟೇ ಕಾಳು ಮೆಣಸಿಗೆ ಕೂಡ ಕೊಡಬೇಕಾಗ್ತದೆ. ಅಡಿಕೆ ಮರ ಎಷ್ಟು ತೆಗೊಳ್ತದೆ ಅಷ್ಟೇ ಕಾಳು ಮೆಣಸು ತೆಗೊಳ್ತದೆ. ಇಲ್ಲದಿದ್ದರೆ ನೀವು ಕಾಳು ಮೆಣಸು ಅಡಿಕೆಯ ಫಸಲನ್ನು ಕಡಿಮೆ ಮಾಡ್ತದೆ, ಅಡಿಕೆ ಇಳುವರಿಯಲ್ಲಿ ತೊಂದರೆ ಮಾಡ್ತದೆ. ಮತ್ತೆ ಕಾಳು ಮೆಣಸನ್ನು ನಿರ್ವಹಣೆ ಮಾಡದಿದ್ರೆ, ಒಂದು ಅಡಿಕೆ ಮರದಲ್ಲಿ ಸರಾಸರಿ 20 ಫೀಟಿಗೆ ನಿಲ್ಲಿಸದಿದ್ರೆ, ಮತ್ತೆ ಅದರ ರೆಂಬೆಗಳನ್ನು ಅನಗತ್ಯ ರೆಂಬೆಗಳನ್ನು ಕತ್ತರಿಸದಿದ್ರೆ, ಇದೆಲ್ಲ ಅಡಿಕೆ ಮರದ ಪೋಷಕಾಂಶವನ್ನೇ ಅದು ಹೀರಿಕೊಂಡು ಬದುಕ್ತದೆ, ನಮಗೆ ಏನು ಪ್ರಯೋಜನ ಆಗುವುದಿಲ್ಲ. ಎಲ್ಲ ಪೋಷಕಾಂಶಗಳು ಕೊಕ್ಕೋ ಮರಕ್ಕೆ ಬೇರೆಯೇ ಕೊಡಬೇಕು, ಕಾಳು ಮೆಣಸಿಗೆ ಬೇರೆ ಕೊಡಬೇಕು, ಇನ್ನು ಏನೇನು ಜಾಯಿಕಾಯಿ ಹಾಕಿದರೆ ಬೇರೆ ಕೊಡಬೇಕು, ಅದರ ಲೆಕ್ಕಾಚಾರ ಬೇರೆ ಇರಬೇಕು. ಆವಾಗ ನಾವು ಗರಿಷ್ಠ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರಿ, ಈ ಮಿಶ್ರ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಕೀಟ ರೋಗಗಳು ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ? ಮಿಶ್ರ ಬೆಳೆಯಲ್ಲಿ ಖಂಡಿತವಾಗಿಯೂ ಕೀಟಗಳ ಬಾಧೆ ಕಡಿಮೆ. ಯಾಕೆಂದ್ರೆ ಇಲ್ಲಿ ನಮಗೆ ಮೊನೋಕ್ರಾಪ್, ಬರೇ ಅಡಿಕೆ ಏಕ ಬೆಳೆ, ಏಕ ಬೆಳೆಯಲ್ಲಿ ಬಹಳ ವೇಗವಾಗಿ ರೋಗ ಹರಡ್ತದೆ. ಅದೇ ಮಿಶ್ರ ಬೆಳೆಯಲ್ಲಿ ರೋಗ ಬಹಳ ನಿಧಾನವಾಗಿ ಬಂದರೂ ಕೂಡ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನಮಗೆ ಪರೋಪಕಾರಿ ಕೀಟಗಳಿರೋದ್ರಿಂದ ಎಷ್ಟೋ ರೋಗಗಳನ್ನು ಅವು ತಡೆಗಟ್ತವೆ. ನಮಗೆ ಮಿಶ್ರ ಬೆಳೆಯಲ್ಲಿ ಸಿಗುವಂಥ ಮಣ್ಣಿನ ಫಲವತ್ತತೆ ಮತ್ತು ಅಲ್ಲಿ ಸಿಗುವಂಥ ಒಂದು ಉತ್ಪತ್ತಿ ಮತ್ತು ಅಲ್ಲಿ ಬರುವಂಥ ರೋಗ ನಿಯಂತ್ರಣ ಎಲ್ಲವೂ, ಕಳೆ ನಿಯಂತ್ರಣ ಎಲ್ಲವೂ ಕೂಡ, ಕೆಲವೊಂದು ಬಾಧಕಗಳು ಇದ್ದರೂ ಕೂಡ ಸಾಧಕಗಳೇ ಅಲ್ಲಿ ಜಾಸ್ತಿ. ಅದರಿಂದಾಗಿ ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ನಮಗೆ ಗರಿಷ್ಠ ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ನಾವು ಮಿಶ್ರ ಬೆಳೆಯನ್ನು ನಾವು ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ವಿಚಾರ, ಈ ಜೀವ ವೈವಿಧ್ಯತೆಯನ್ನು ಕೂಡ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಜೀವ ವೈವಿಧ್ಯತೆ ಮಟ್ಟಿಗೆ ನಮಗೆ ಕಜ್ಜಿ ಕೀಟ ಅಡಿಕೆಗೆ ಪ್ರಥಮವಾಗಿ ಬಂದಾಗ ಬಹಳ ಬಹಳ ಏನಪ್ಪ ಇದು, ಇಡೀ ಅಡಿಕೆ ಎಲ್ಲ ಇದು ಸುತ್ತುವರೆದುಕೊಂಡು ಬಿಟ್ಟಿದೆ, ಅಡಿಕೆ ಇದೇ ಇದು ಅಡಿಕೆ ಅಲ್ಲ ಬೇರೆ ಏನಂತ ಒಂದಿತ್ತು. ನಾವು ಬಿಟ್ಟದ್ದೇ ಬಿಟ್ಟದ್ದು ಔಷಧಿ, ಎಲ್ಲ ವಿಜ್ಞಾನಿಗಳು ಹೇಳಿದ್ರು ಆ ಔಷಧಿ ಬಿಡಿ. ಕೊನೆಗೆ ನಮಗೆ ಯಾರೋ ಶಿಫಾರಸು ಮಾಡಿದ್ರೆ ನೀವು ಕುಂಬಳಕಾಯಿ ಹಾಕಿ, ಚೀನಿಕಾಯಿ ಹಾಕಿ, ಗುಳಗುಂಜಿ ಬರ್ತದೆ, ಆ ಗುಳಗುಂಜಿ ಹುಳನೇ ಈ ಕಜ್ಜಿ ಕೀಟವನ್ನು ನಿಯಂತ್ರಣ ಮಾಡ್ತದೆ ಅಂತೇಳಿ. ನಾವು ಯಶಸ್ಸಾದ್ರೂ ಗುಳಗುಂಜಿ ಕೀಟದಲ್ಲಿ ನಮ್ಮ ಕನ್ನೆದ್ರೆ ನಾವು ನೋಡಿದ್ದೇವೆ ಆ ಕಜ್ಜಿ ಕೀಟವನ್ನು ಹೇಗೆ ಭಕ್ಷಣೆ ಮಾಡ್ತದೆ ಅಂತೇಳಿ. ಇಂಥದ್ದು ಹತ್ತಾರು ಉದಾಹರಣೆ ಇದೆ. ಈಗ ಅಣಬೆ ರೋಗ ಬಂತು, ಅಣಬೆ ರೋಗಕ್ಕೆ ಟ್ರೈಕೋಡರ್ಮವನ್ನೇ ಇದು ಮಾಡಿ ನಾವು ನಿಯಂತ್ರಣ ಮಾಡಿದ್ದು. ಈಗ ತೆಂಗಿಗೆ ಬಂದಂಥ ಕಪ್ಪು ತಲೆ ಹುಳಕ್ಕೆ ನಾವು ಬೇರೆ ಒಂದು ಕೀಟವನ್ನೇ ಅದನ್ನೇ ಬಿಟ್ಟು ನಾವು ನಿಯಂತ್ರಣ ಮಾಡಿಕೊಂಡದ್ದು. ಇಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದು ನಾವು ಜೀವ ವೈವಿಧ್ಯವನ್ನು ಉಳಿಸಿಕೊಂಡೇ ನಾವು ಮಾಡಿದಂತ ಇದು. ಹಾಗೆಂತೇಳಿ ವಿಜ್ಞಾನವನ್ನು ನಾನು ಯಾವತ್ತೂ ಇದು ಮಾಡೋದಿಲ್ಲ. ಹೆಚ್ಚು ವಿಷಯಕ್ಕೆ ನಾವು ಸ್ಪ್ರೇ ಮಾಡಲೇಬೇಕಾಗ್ತದೆ, ಸಿಂಪರಣೆ ಮಾಡಬೇಕು. ವಿಜ್ಞಾನಿಗಳು ನಮ್ಮ ಆಸ್ತಿ, ನಾನು ಅದಕ್ಕೆ ಒಂದು ಮಾತು ಕೂಡ ಯಾವಾಗ ನಮಗೆ ಕಷ್ಟ ಬರುವಾಗ ನಾವು ವಿಜ್ಞಾನಿಗಳ ಹತ್ರನೇ ಹೋಗೋದು. ಹಾಗೆಂತೇಳಿ ನಾವು ಹಳೆ ಪದ್ಧತಿ ಏನಿದೆ ಕೆಲವೊಂದು ಅದನ್ನು ನಾವು ಮುಂದುವರಿಸಿಕೊಂಡು ನಾನು ಹಾಗೆ ಹೇಳಿದಾಗ ಸಾಂಪ್ರದಾಯಿಕವಾಗಿಯೇ ನಾವು ಹೋಗಬೇಕಾಗ್ತದೆ ಕೆಲವು ವಿಷಯಕ್ಕೆ. ಬಹಳ ಒಂದು ದೊಡ್ಡ ಈಗಿನ ಸಮಸ್ಯೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಸಮಸ್ಯೆ. ಈಗ ನಾವು ಪದೇ ಪದೇ ನಾವು ಕೃಷಿಯನ್ನು ಮಾಡ್ತಾನೆ ಇದ್ದೇವೆ ಈ ಮಣ್ಣಿನಲ್ಲಿ. ನಾವು ಏನು ಈ ಕಟ್ಟಡ ಕಟ್ಟಿದಾಗೆ ಒಮ್ಮೆ ನೋಡಿದ್ರೆ ಬ್ಯಾಂಗ್ಳೂರು ಅಥವಾ ಮಂಗಳೂರನ್ನು ನೋಡಿದ್ರೆ ಇಡೀ ಭೂಮಿ ತಡ್ಕೊಳ್ತದ ಅಂತೇಳಿ ಒಮ್ಮೆ ನಮಗೆ ಆಶ್ಚರ್ಯ ಆಗ್ತದೆ. ಇಲ್ಲಿಯಾದ್ರೂ ಎತ್ತರದಲ್ಲಿ ಹೋಗಿ ನೋಡಿದ್ರೆ ಈ ಭೂಮಿ ಇಷ್ಟು ತಡ್ಕೊಳ್ತದ ಅಂತ ಒಮ್ಮೊಮ್ಮೆ ಭಯ ಆಗ್ತದೆ. ಹಾಗೆ ನಾನು ಈ ರೀತಿಯ ಒಂದು ಕೃಷಿ ಪದೇ ಪದೇ ಪದೇ ಆ ಮಣ್ಣಿನಲ್ಲಿ ಮಾಡುವಾಗ ಈ ಭೂಮಿಯ ಧಾರಣೆ ಸಾಮರ್ಥ್ಯ ಎಷ್ಟುಂಟಪ್ಪ, ಇದು ಎಷ್ಟು ಕೊಡಬಹುದು, ಇದು ನನಗೆ ಯಕ್ಷ ಪ್ರಶ್ನೆ. ನನ್ನೇ ನಾನೇ ಒಮ್ಮೊಮ್ಮೆ ಯೋಚನೆ ಮಾಡ್ತೇನೆ, ನನ್ನ ಕೆಲಸಗಾರ ಹತ್ರ ನನ್ನ ಮೇಲ್ವಿಚಾರಕರ ಹತ್ರ ನಾನು ಪ್ರಶ್ನೆ ಮಾಡೋದೇನೆ. ನಾವು ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಯಾವುದೇ ಒಂದು ಪೋಷಕಾಂಶದ ಕೊರತೆ ಬಂದಾಗ ಕೂಡ ಫಸಲಿನಲ್ಲಿ ಎಲ್ಲ ಏರುಪೇರಾಗ್ತದೆ. ನಾವು ಕೊಡೋದೇನು, ಒಂದು ಸುಫಲ ಕೊಡ್ತೇವೆ, ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಕೊಡ್ತೇವೆ, ಒಂದು ಕುರಿ ಗೊಬ್ಬರ ಕೊಡ್ತೇವೆ, ಮೀನಿನ ಗೊಬ್ಬರ ಕೊಡ್ತೇವೆ, ಎರೆಗೊಬ್ಬರ ಕೊಡ್ತೇವೆ, ಯಾವುದೋ ಕೆಲವನ್ನು ಕೊಡ್ತೇವೆ. ಆದರೆ ಪ್ರಧಾನ ಪೋಷಕಾಂಶದ ಜೊತೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇವತ್ತು ಬಹಳ ಇದೆ. ಒಂದು ಜಿಂಕಿನ ಕೊರತೆ ಬಂದರೆ ಏನೆಲ್ಲ ತೊಂದರೆ ಆಗ್ತದೆ, ಮೆಗ್ನೀಸಿಯಂ ಕೊರತೆ ಬಂದರೆ ಏನು ತೊಂದರೆ ಆಗ್ತದೆ, ಅಲ್ಲಿ ಬೇರೆ ಬೇರೆ ಸಮಸ್ಯೆ, ಕುಂಟು ಸಿರಿ ಬರ್ತದೆ, ಸುಳಿ ಕೊಳೆ ಬರ್ತದೆ, ಕಾಯಿ ಅಡಿಕೆ ಉದುರುವಂಥದ್ದು ಬರ್ತದೆ, ಹಿಂಗಾರ ಒಣಗುವಂಥದ್ದು ಬರ್ತದೆ. ಇದಕ್ಕೆಲ್ಲ ಕಾರಣ ಪೋಷಕಾಂಶಗಳ ಕೊರತೆ. ಇದೆಲ್ಲ ನಾವು ಲಘು ಪೋಷಕಾಂಶಗಳನ್ನು ಕೂಡ ನಾವು ಮಣ್ಣು ಪರೀಕ್ಷೆಯನ್ನು ಮಾಡುವಂಥದ್ದು ಬಹಳ ಅಗತ್ಯ, ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸುವಂಥದ್ದು ಬಹಳ ಅಗತ್ಯ. ಈ ರೀತಿ ಮಾಡದಿದ್ರೆ ನಮ್ಮ ಕೃಷಿಗೆ ಉಳಿಗಾಲ ಇಲ್ಲ. ಇನ್ನೊಂದು ನಿರ್ವಹಣೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಬಹುಶಃ ಈಗ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಇಲ್ಲೆಲ್ಲ ಕದಳಿ ಬಾಳೆ ಬುಡ ಇರುವುದನ್ನ ನಾವು ನೋಡ್ತೀವಿ, ಆದ್ರೆ ಅದು ಒಂದು ರೀತಿಯ ಕದಳಿ ವನ ಅಂತಲೇ ಹೇಳಬಹುದು, ಕಾಡ ತರ ಆಗಿರುತ್ತದೆ ಅಂತ. ಈ ಬಾಳೆ ಬುಡದ ನಿರ್ವಹಣೆ ಹೇಗೆ? ಬಾಳೆ ಗಿಡ ನೆಡುವಾಗ ಇರುವಂತ ಒಂದು ಏನು ಆಸಕ್ತಿ ಅವ್ರ ಹತ್ರ ಒಂದು ಕ್ಯೂರಿಯಾಸಿಟಿ ಏನು ಇರ್ತದೆ, ಏನು ನಾಳೆ ನಾವು ಬಾಳೆ ಹಾಕಿದ್ರೆ ಎಷ್ಟು ಉತ್ಪತ್ತಿ ಬರ್ಬೋದು, ಇದರಲ್ಲಿ ಎಷ್ಟು ಎಲೆ ಬರ್ಬೋದು, ನನ್ನ ಬಾಳೆ ಹೇಗೆ ಬರ್ಬೋದು. ಅದರ ನಂತರ ಅವರು ನಿರ್ವಹಣೆ ಮಾಡೋದಿಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಡಿಕೆ ಮರದ ಬುಡದಲ್ಲಿ ಅದರ ಗೆಡ್ಡೆಗಳು ಬಾಳೆಯ ಗೆಡ್ಡೆಗಳು ಬರುವವರೆಗೂ ಅವರಿಗೆ ಗೋಚರ ಇರೋದಿಲ್ಲ. ತೆಂಗಿನ ಮರದ ಬುಡದಲ್ಲಿ ಬರುವವರೆಗೂ ಅವರಿಗೆ ಗೋಚರ ಇರೋದಿಲ್ಲ. ಎಲ್ಲ ಮಣ್ಣಿನ ಫಲವತ್ತತೆಯನ್ನು ಇರ್ತದೆ. ಒಂದು ತಪ್ಪಿದ್ರೆ ಎರಡು. ಇಲ್ಲಿ ಗೊನೆಯೂ ಚೆನ್ನಾಗಿ ಬರ್ತದೆ, ಬಾಳೆನೂ ಚೆನ್ನಾಗಿ ಬರ್ತದೆ, ಪೋಷಕಾಂಶ ನಮ್ಮ ಮಣ್ಣನ್ನು ಅಲ್ಲಿ ಲೂಸು ಮಾಡಿಕೊಡ್ತದೆ, ಹಗುರವಾಗಿ ಮಾಡಿಕೊಡ್ತದೆ, ನಮಗೆಲ್ಲವೂ ಒಳ್ಳೆಯದೇ. ಯಾಕೆಂದರೆ ಅದರಲ್ಲಿ ನಮಗೆ ವೇಸ್ಟ್ ಅಲ್ಲಿ ತ್ಯಾಜ್ಯ ಸಿಗ್ತದೆ, ಬಾಳೆದು ನಮಗೆ ಹಾಕ್ಲಿಕ್ಕೆ ಅಲ್ಲಿ ತ್ಯಾಜ್ಯ ಸಿಗ್ತದೆ, ಎಲ್ಲವೂ ಒಳ್ಳೆಯದೇ. ಆದರೆ ಅದು ಯಾವುದು ಕೂಡ ಕೊಕ್ಕೋವನ್ನು ನೆಡುವಾಗ ಭಾಳ ಚೆನ್ನಾಗಿ ಕಾಣ್ತದೆ, ಕೊಕ್ಕೋ ಗಿಡ ಭಾಳ ಚೆನ್ನಾಗಿ ಬರ್ತದೆ. ಕೊಕ್ಕೋವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಿದ್ರೆ, ನಮ್ದು ಒಂದು ತೋಟ ಇದೆ ಸರ್, ನೀವು ಯಾರು ಕೃಷಿಕರು ಬಂದು ನೋಡ್ಬೋದು, ಇಲ್ಲಿ ಧರ್ಮಸ್ಥಳದಿಂದ ಕೊಕ್ಕಡಕ್ಕೆ ಹೋಗುವಾಗ ಮಾರ್ಗದ ಬದಿ ಎಲ್ಲೇ ಇದೆ, 2500 ಕೊಕ್ಕ ಇದೆ. ಅದರ ನಿರ್ವಹಣೆ ನಮ್ಮ ಕ್ಯಾಡ್ಬರಿ ಅವರು ಅದಕ್ಕೆ ಪ್ರಶಸ್ತಿಯನ್ನು ಕೊಡ್ತಾರೆ. ಅಂದ್ರೆ ಅದರ ನಿರ್ವಹಣೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ಪ್ರೂನಿಂಗ್ ಮಾಡ್ತೇವೆ, ಬಹಳ ಚೆನ್ನಾಗಿ ಪ್ರೂನಿಂಗ್ ಮಾಡ್ತೇವೆ, ಮತ್ತೆ ಪುನಃ ಗೆಲ್ಲುಗಳು ಬಂದರೆ ತೆಗಿತೇವೆ, ಮತ್ತೆ ಅದಕ್ಕೆ ಸಿಂಪರಣೆ ಮಾಡ್ತೇವೆ, ಅದಕ್ಕೆ ನೀರು ಕೊಡ್ತೇವೆ, ಗೊಬ್ಬರ ಕೊಡ್ತೇವೆ, ಅದರ ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ಕೊಡ್ತೇವೆ. ವರ್ಷಕ್ಕೆ 5 ಕೆಜಿ ನಾವು ಪ್ರತಿ ವರ್ಷ ಕೊಕ್ಕವನ್ನು ಪಲ್ಪ್ ಕೊಕ್ಕವನ್ನು ನಾವು ತೆಗಿತೇವೆ. ಇದು ನಿರ್ವಹಣೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಜನ ಉಂಟು, ನಮ್ಮ ಹತ್ರ ದುಡ್ಡು ಉಂಟು, ನಮ್ಮ ಹತ್ರ ಏನು ಮಾಡ್ಬೋದು ಇಲ್ಲ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇದೆ. ಕೊಕ್ಕದಲ್ಲಿ ಲಾಭ ಎಷ್ಟಿದೆ, ಅದರಲ್ಲಿ ಖರ್ಚು ಎಷ್ಟಿದೆ, ಅದು ಎಲ್ಲವೂ ಲೆಕ್ಕಾಚಾರ. ನೀವು ಕೇಳಿದ ಪ್ರಶ್ನೆ, ಬಾಳೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದ್ರೆ ಮಾತ್ರ ನಡಿ, ಇಲ್ಲದಿದ್ರೆ ದಯವಿಟ್ಟು ನೆಡಬೇಡಿ. ನಾನು ಸ್ವಂತ ಒಂದು ನನ್ನ ಮನೆಯಲ್ಲಿ ತೋಟ ಮಾಡಿದ್ದೇನೆ, ಯಾವುದು ಅಡಿಕೆದು, ನಾನು ಬಾಳೆಗಿಡ ನೆಡಲಿಲ್ಲ. ಯಾಕೆ ನೆಡಲಿಲ್ಲ ಅಂದ್ರೆ ನನಗೆ ನಿರ್ವಹಣೆ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ಕೂಳಿ ಹಾಲುಗಳ ಸಮಸ್ಯೆ ಅಷ್ಟೇ ಇದೆ, ಅದಕ್ಕೆ ಬೇಕಾ ನಾನು ನೆಡಲಿ. ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಇತ್ತೀಚೆಗೆ ನಮ್ಮ ಎಲ್ಲ ರೈತರು ಕೂಡ ಹೇಳುವಂತಹದ್ದು, ಕಾಡು ಪ್ರಾಣಿಗಳ ಜೊತೆಗೆ ಸಹಜೀವನ ಹೇಗೆ ಸಾಧ್ಯ ಅಂತ. ಬಹುಶಃ ನಾವು ಬೆಳೆಯುವಂತಹ ಇರುವಂತಹ ಒಂದು ಉತ್ಸಾಹ ಒಂದೇ ಒಂದು ಎಳನೀರು ಕೂಡ ಸಿಗದಂತಹ ಪರಿಸ್ಥಿತಿಯಲ್ಲಿ ನಿರಾಶಾದಾಯಕವಾಗಿ ಕಾಣ್ತಾ ಇದೆ ಅಂತ ಹೇಳಿ, ಏನಿದಕ್ಕೆ ಪರಿಹಾರ? ನನ್ನ ಗುರುಗಳು ರತ್ನಮಾನಸದಲ್ಲಿ ಪಾಲಕರಾಗಿದ್ದರು, ಕಾಶ್ಮೀರ್ ಮ್ಯಾನೇಜರ್ಸ್ ಅಂತ. ಅವರೊಂದು ಮಾತು ಯಾವಾಗಲೂ ಹೇಳಿಕೊಂಡು, ಕೃಷಿ ಮಾಡೋದು ಬಹಳ ಅಗತ್ಯ, ಅದರ ಜೊತೆಗೆ ನಾವೆಲ್ಲ ಈಗ ಎಲ್ಲರೂ ಕೃಷಿಯನ್ನು ನೋಡಿ, ನಾವು ಬೈಲಿನಿಂದ ಬೆಟ್ಟಿ ಗದ್ದೆಗೆ ಹಾಕ್ತಿದ್ದೇವೆ, ಬೆಟ್ಟಿನಿಂದ ಮಜಲಿಗೆ ಹಾಕ್ತಿದ್ದೇವೆ, ಮಜಲಿನಿಂದ ಗುಡ್ಡೆಗೆ ಹಾಕ್ತಿದ್ದೇವೆ, ಗುಡ್ಡೆಯಿಂದ ದೊಡ್ಡ ಗುಡ್ಡೆಗೆ ಎಲ್ಲ ಫಾರೆಸ್ಟ್ಗೆ ಹಾಕ್ತಿದ್ದೇವೆ, ಬೆಟ್ಟದ ತುದಿವರೆಗೆ ಹಾಕ್ತಿದ್ದೇವೆ. ಇಲ್ಲೆಲ್ಲ ಅವುಗಳ ವಾಸಸ್ಥಳ. ಅಲ್ಲಿ ಎಲ್ಲ ನಾವು ಕ್ಷೇತ್ರದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಕುಮ್ಕಿ ಜಾಗ ಏನಿದೆ ಎಲ್ಲ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೇವೆ. ಅಲ್ಲಿ ಎಲ್ಲ ಹಲಸು, ಮಾವು, ನೇರಳೆ, ಬಾದಾಮು, ಇನ್ನು ಈ ರೀತಿಯ ಪೇರಳೆ ಏನೆಲ್ಲ ಸಾಧ್ಯ ಉಂಟು, 10-12 ನಮ್ಮನೆ ಹೆಬ್ಬಲಸು, ಇಂಥದ್ದೆಲ್ಲ ನಾವು ಕುಮ್ಕಿ ಜಾಗದಲ್ಲಿ ಅಗಳಿನ ಬದಿಯಲ್ಲೆಲ್ಲ ನೆಟ್ಟಿದ್ದೇವೆ. ಹಾಗೆಂತೇಳಿ ನಮಗೆ ಉಪದ್ರ ಇಲ್ಲ ಅಂತಲ್ಲ. ಕೃಷಿ ಮಾಡುವುದು ಒಂದು ಧರ್ಮ, ಆದರೆ ಅವುಗಳು ಬದುಕುವುದು ಕೂಡ ಇನ್ನೊಂದು ಧರ್ಮ. ಅದರಿಂದಾಗಿ ಎಲ್ಲೆಲ್ಲ ಸಾಧ್ಯತೆ ಉಂಟು ಬಾರ್ಡರ್ ಲೈನಲ್ಲಿ ನಾವು ನೆಡಬೇಕು ಹಣ್ಣಿನ ಗಿಡಗಳು. ಇಲ್ಲ ತೆಂಗಿನ ಗಿಡ ನೆಡ್ತೀರಾ, ಅವುಗಳಿಗೆ ಅಂತೇಳಿ ಒಂದು ಸ್ವಲ್ಪ ಬಿಡಬೇಕು, ಅದಕ್ಕೆ ಸ್ವಲ್ಪ ಬಿಡಬೇಕು. ನಾವು ನಮ್ಮ ಬದುವಿನಲ್ಲಿ ನಮ್ಮ ಬಾರ್ಡ್ನಲ್ಲಿ ಕೂಡ 100ಕ್ಕೆ 100 ಸಿಗಬೇಕಂತ ಬಯಸೋದು ಅದು ತಪ್ಪು. ನಾವು ನೆಡಲೇಬೇಕಾಗ್ತದೆ, ಅವುಗಳು ಬದುಕಬೇಕು. ಈಗ ಮೊದಲು ಕಾಗೆ ಇದ್ದಾಗೆ ಈಗ ನವಿಲುಗಳಾಗಿದೆ, ನವಿಲು ಬದುಕಬೇಕಲ್ಲ, ಅದನ್ನು ಕೊಲ್ಲಿಕ್ಕಾಗ್ತದೆ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದಾಗಿ ಅದಕ್ಕೆ ಬದುಕಲಿಕ್ಕೂ ಅವಕಾಶ ಮಾಡಿಕೊಡಬೇಕು. ನಮ್ಮ ಪೂಜ್ಯ ಕಾವಂದರ ತತ್ವ ಅದು, ಅವುಗಳೂ ಬದುಕಬೇಕು, ಜೊತೆಗೆ ನಾವು ಬದುಕಬೇಕು. ಈ ಅವು ಬದುಕಿದ್ರೆ ನಾವು ಬದುಕಿದಾಗೆ. ನೀವು ಆಗ ಏನೊಂದು ಮಾತು ಹೇಳಿದ್ರಿ, ಜೀವ ವೈವಿಧ್ಯ, ಅದು ಜೀವ ವೈವಿಧ್ಯದ ಒಂದು ಭಾಗ. ಅವುಗಳನ್ನು ನಾಶ ಮಾಡಿ ನಾವಿಲ್ಲ, ನಾವು ನಾಶ ಆಗಿ ಆದರೆ ಅವು ಇಲ್ಲ, ಇದು ಎರಡು ಜೊತೆ ಜೊತೆ. ನಮ್ಮ ಜೊತೆ ಹಸು ಹೇಗೆ ಸಾಕ್ತೇವೆ, ನಾವು ಬದುಕಿ ಹಸುವನ್ನು ಸಾಕ್ತೇವೆ, ಹಸು ಬದುಕಿದ್ರೆ ನಾವು ಬದುಕ್ತೇವೆ, ಅದರ ಜೊತೆಗೆ ಅವಿನಾಭಾವ ಸಂಬಂಧ ಇದೆ. ಹಾಗೆ ನಾವು ಕಾಡು ಪ್ರಾಣಿಗಳ ಜೊತೆಗೆ ಇನ್ನೂ ಬಹಳಷ್ಟು ಇದು ಇದ್ರೆ ನಾವು ಐಬ್ಯಾಕ್ಸ್ ಇಂಥದ್ದನ್ನೆಲ್ಲ ಮಾಡಿಕೊಂಡು ನಮ್ಮ ಕೃಷಿಯನ್ನು ನಾವು ರಕ್ಷಣೆ ಮಾಡಿಕೊಂಡಿದ್ದೇವೆ. ಇನ್ನೊಂದು ವಿಚಾರ, ಕೃಷಿ ಕಾರ್ಮಿಕರಿಂದ ಒಂದು ಒಳ್ಳೆಯ ಕೆಲಸವನ್ನು ತೆಗೆಸುವಂತಹದ್ದು, ಇದರ ಬಗ್ಗೆ ಹೇಳಿ. ಬಹಳ ಒಳ್ಳೆಯ ಪ್ರಶ್ನೆ ಇದು. ಇವತ್ತಿನ ದಿನ ಇದು ಬಹಳ ಬುದ್ಧಿವಂತಿಕೆ. ನಾನು ಕಲ್ತದ್ದೇನಾದರೂ ಈ 40 ವರ್ಷದ ನನ್ನ ಅನುಭವದಲ್ಲಿ ನಾನು ಕಲ್ತದ್ದೇನಾದರೂ ಬಹಳ ದೊಡ್ಡ ಒಂದು ಪಾಠ ಇದ್ರೆ ಇದರಲ್ಲಿ ನಾನು ನನ್ನ ಮನೋಧರ್ಮವನ್ನೇ ಬದಲಾವಣೆ ಮಾಡಿಕೊಂಡಿದ್ದೇನೆ. ನಾನು ಮೊದಲು ಕೂಡ ಒಂದು 10 ವರ್ಷದ ಮೊದಲು ಸಂದರ್ಶನದಲ್ಲಿ ಹೇಳಿದೆ, ಒಂದು ಕಾಲದಲ್ಲಿ ನಾನು ಧರ್ಮಸ್ಥಳದಲ್ಲಿ ಯಾರಾದರೂ ಕೆಲಸಕ್ಕೆ ಬಂದ್ರೆ ನಾನು ಅವರ ಅಂಗೈಯನ್ನು ಮುಟ್ಟಿ ನೋಡ್ತಿದ್ದೆ, ಅಂಗೈ ಮುಟ್ಟಿ ನೋಡ್ತಿದ್ದೆ, ನೀನು ಕೆಲಸಗಾರನ, ನಿನ್ನ ಅಂಗೈ ಎಷ್ಟು ದಪ್ಪ ಉಂಟು, ಅದು ದಟ್ಟು ಕಟ್ಟಿದ ಇದೆಲ್ಲ. ಈಗ ನಾನು ಏನಿದ್ರು ನಾನು ನನ್ನಲ್ಲಿ ಅನೇಕ ಜನ ಕೆಲಸಗಾರರಿದ್ದಾರೆ. ನಾನು ಬುದ್ಧಿವಂತಿಕೆಯಿಂದಲೇ ಕೆಲಸ ಮಾಡಿಸೋದು, ಎಲ್ಲವನ್ನು ಆಯಾ ಆ ಕೆಲಸಗಾರನ ಮನೋಧರ್ಮವನ್ನು ಅರಿತುಕೊಂಡು ಕೆಲಸ ಮಾಡೋದು. ಉದಾಹರಣೆಗೆ ನಾವು ತೆಂಗಿನಕಾಯಿ ತೆಗಿಸ್ತೇವೆ, ಮೊದಲು ಒಂದು ತೆಂಗಿನಕಾಯಿ ತೆಗೆದಿದ್ರೆ ಬೆಳಿಗ್ಗೆ ಬಿಟ್ಟರೆ ಅವನು ಸಾಯಂಕಾಲದವರೆಗೆ ತೆಂಗಿನಕಾಯಿ ತೆಗಿಬೇಕು ನಮ್ಮಲ್ಲಿ. ಅವ ಎಷ್ಟು 35-40 ತೆಗಿತಾ ಇದ್ದ. ಈಗ ಒಂದು ಮಾಡಿದೆವು ನಾವು, ಅವನ ಜೊತೆ 5-6 ಜನ, ನಾವು 4 ಜನ ತೆಂಗಿನಕಾಯಿ ತೆಗೆಯುವವರನ್ನು ಬಿಟ್ಟರೆ ಅವನ ಜೊತೆ 10 ಜನ ಅವರ ಜೊತೆ ಹೆಕ್ಕುವವರನ್ನು ಬಿಡಬೇಕು. ಈಗ ನಾವೊಂದು ಏನು ಮಾಡಿದೆವು ಅಂತ ಹೇಳಿದ್ರೆ, ನೀವು ಎಷ್ಟು ತೆಗಿತೀರಿ, ಅವರಿಗೊಂದು ಟಾರ್ಗೆಟ್ ಕೊಟ್ಟಿದೆ, 45 ತೆಂಗಿನ ಮರ ತೆಗಿಬೇಕು. ನೀವು 7 ಗಂಟೆಗೆ ಬನ್ನಿ, 8 ಗಂಟೆಗೆ ಬನ್ನಿ, ಎಷ್ಟು ಗಂಟೆ ಬನ್ನಿ, ಎಷ್ಟು ಗಂಟೆಗೆ ಬೇಕಾದರೂ ಹೋಗಿ, ನನಗೆ 45 ತೆಂಗಿನ ಮರ ಕಾಯಿ ತೆಗೆದು ನೀವು ಹೋಗಬೇಕು. ಪ್ರತಿಯೊಂದಕ್ಕೂ ನಾವೊಂದು ಟಾರ್ಗೆಟ್ ಅಂತ ಮಾಡಿಕೊಂಡಿದ್ದೇವೆ. ಒಬ್ಬ ಕಣಿ ತೆಗೆದಾದ್ರೆ ಎಷ್ಟು ತೆಗಿಬೇಕು, ನಮಗೆ 40 ಕೋಲು 100 ಫೀಟ್ ತೆಗಿಬೇಕು, 100 ಫೀಟ್ ತೆಗಿಬೇಕು. ಗೊಬ್ಬರ ಹೊರುವುದಾದ್ರೆ ಈಗ ಅಲ್ಲಿ ಹತ್ತಿರ ಗೊಬ್ಬರ ಇದೆ, 5 ಜನ ಇದ್ದಾರೆ, 500 ಅಡಿಕೆ ಮರಕ್ಕೆ ನೀವು ಗೊಬ್ಬರ ಹಾಕಿ ಹೋಗಿ, ಅಲ್ಲಿ ಹತ್ತಿರ ಕೊಂಡೋಗಿ ಹಾಕಿದ್ದೇವೆ. ಅಡಿಕೆ ಮರಕ್ಕೆ ಮಣ್ಣು ಹಾಕುವುದು ಎಲ್ಲ ಅಂದರೆ ಸಮಯದ ದುಡ್ಡಿನ ಕಾಂಟ್ರಾಕ್ಟ್ ಅಲ್ಲ, ಸಮಯದ ಕಾಂಟ್ರಾಕ್ಟ್. ಅವರಿಗೂ ಸಂತೋಷ ಇದೆ, ಓ ನನಗೆ 3 ಗಂಟೆಗೆ ಹೋಗ್ಲಿಕ್ಕಾಗ್ತದೆ, 4 ಗಂಟೆಗೆ ಹೋಗ್ಲಿಕ್ಕಾಗ್ತದೆ. ಗುಣಮಟ್ಟದಲ್ಲಿ ಯಾವತ್ತೂ ಕೂಡ ರಾಜ್ಯ ಪಂಚಾಯತ್ಗೆ ನಾವು ಮಾಡ್ಕೊಳ್ಳಿಲ್ಲ. ಇಂಥದ್ದು ನಮ್ಮ ಹತ್ರ 100 ಉದಾಹರಣೆ ಇದೆ ಸರ್. ಕೆಲಸಗಾರರು ನಮಗೆ ಬೇಕು, ಅವರ ಮನೋಧರ್ಮನ ಅರಿತು ಮಾಡಬೇಕು, ಮತ್ತೆ ನಾನು ಹಾಗೆ ಹೇಳಿದ ಹಾಗೆ ಅವರು ಬದುಕಬೇಕು. ಯಾಕೆಂದ್ರೆ ಇವತ್ತು ಕೆಲಸಗಾರರಿಲ್ಲದೆ ನಾವಿಲ್ಲ, ಕೆಲಸಗಾರರು ನನ್ನ ಆಸ್ತಿ. ನಾನು ಯಾವತ್ತೂ ಹೇಳಿಕೊಂಡು ನಾನು ನನ್ನ ಇಲ್ಲಿಯೇ ಅಟೆಂಡೆನ್ಸಿನ ಹತ್ರ ಹೇಳ್ತೇನೆ, ನೀವು ನನ್ನ ಆಸ್ತಿ, ನೀವಿದ್ರೆ ನಾನಿದ್ದೇನೆ, ನೀವಿದ್ದರಿಂದ ನಾನು ಮ್ಯಾನೇಜರ್, ನೀವಿಲ್ಲದಿದ್ದರೆ ನಾನು ಮ್ಯಾನೇಜರ್ ಅಲ್ಲ. ಅದರಿಂದಾಗಿ ನೀವು ನನ್ನ ಆಸ್ತಿ. ಅವರ ಕಷ್ಟ ಸುಖ ನೋಡ್ಕೊಳ್ಬೇಕು, ಅವರ ಆರೋಗ್ಯ ನೋಡ್ಕೊಳ್ಬೇಕು, ಅವರ ಕುಟುಂಬದ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ನಮ್ಮ ಕಾವಂದರು, ನಮ್ಮ ಸಂಸ್ಥೆ, ಈ ಎಲ್ಲ ಕೆಲಸದವರ ಬಗ್ಗೆ 100ಕ್ಕೆ 100 ನಾವು ಜವಾಬ್ದಾರಿಯನ್ನು ತಗೊಳ್ತೇವೆ. ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತೇವೆ, ಇನ್ಶೂರೆನ್ಸ್ ಮಾಡ್ತೇವೆ. ಅವರಿಗೆ ಒಬ್ಬ ಮರದಿಂದ ಬಿದ್ದರೆ, ಕತ್ತಿ ತಾಗಿದ್ರೆ ಅಥವಾ ಏನು ತೊಂದರೆ ಆದರೂ ಕೂಡ ನಾವೆಲ್ಲ ಆವಾಗ ಅವ ನಮ್ಮ 100ಕ್ಕೆ 100 ತೊಡಗಿಸಿಕೊಳ್ತಾನೆ ಸರ್, 100ಕ್ಕೆ 100 ತೊಡಗಿಸಿಕೊಳ್ತಾನೆ. ಸ್ಕಿಲ್ ಕೌಶಲ್ಯದ ಕೆಲಸವನ್ನು ಗುರುತಿಸಬೇಕು, ಯಾರ ಹತ್ರ ಕೌಶಲ್ಯದ ಕೆಲಸ ಇದೆ ಅವನನ್ನು ಡೆವಲಪ್ ಮಾಡಬೇಕು, ನಾವು ಅವನಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು. ಪ್ರತಿಯೊಂದಕ್ಕೂ ಒಬ್ಬನಿಗೆ 500 ರೂಪಾಯಿ ನಾವು ಈಗ ಕೊಡ್ತಾ ಇದ್ರೆ ಅವನಿಗೆ 550 ರೂಪಾಯಿ ನಾವು ಕೊಡ್ತೇವೆ. ಇದೆಲ್ಲವನ್ನು ಗುರುತಿಸಿ ಮಾಡಿಸುವಂತದ್ದು ನಮ್ಮ ಬುದ್ಧಿವಂತಿಕೆ. ಇವತ್ತು ನಾನು ಒಂದು ಮಾತಿಲ್ಲಿ ನನ್ನ ನೋಟ್ಸಿನಲ್ಲಿ ಹಾಕೊಂಡಿದ್ದೇನೆ, ಕೃಷಿ ಮಾಡುವುದಿದ್ರೆ ಕೆಲಸಗಾರರನ್ನು ನೋಡ್ಕೊಂಡು ಮಾಡ್ಕೊಳ್ಬೇಕಂತ. ಎಲ್ಲ ಮಾಡಿ 10 ಎಕರೆ ತೋಟ ಮಾಡಿ ಕೆಲಸಗಾರರಿಲ್ಲ, ನಾನೇನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕಿಂತ 2 ಎಕರೆ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ದಯವಿಟ್ಟು 10 ಎಕರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನನ್ನ ಒಂದು ಸಲಹೆ ಅಂತ ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ಬಾಲಕೃಷ್ಣ ಪೂಜಾರಿ ಅವರೇ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸುವುದು ಯಾವ ರೀತಿ ಮಾಡುವಂತಹದ್ದು ಮತ್ತು ಇದರಿಂದ ಏನೇನು ಅನುಕೂಲತೆಗಳಿವೆ ಹಾಗೂ ಯಾವ ರೀತಿ ಒಂದು ಸುರಕ್ಷೆಯನ್ನು ಪಡೆಯಬಹುದು ನಮ್ಮ ರೈತರು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ನಾನು ಕೂಡ ಈ ಅವಕಾಶ ಕೊಟ್ಟದಕ್ಕೆ ನಾನು ಆಕಾಶವಾಣಿಗೆ ಮತ್ತು ಎಲ್ಲ ಕೇಳುಗರಿಗೆ ನನ್ನ ಸಂತೋಷವನ್ನು ಹಂಚಿಕೊಂಡು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯದು, ನಮಸ್ಕಾರ. ಇದುವರೆಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ ಈ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಾವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇವೆ. ಈ ಚಟುವಟಿಕೆಯನ್ನು ನಡೆಸುವುದಕ್ಕೆ ನಮಗೆ ಶಕ್ತಿ ಬೇಕಾಗ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ನಡೆಯುವ ಅನೇಕ ಪ್ರಕ್ರಿಯೆಗಳಿಗೆ ಕಬ್ಬಿಣದ ಅಂಶ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ನಮ್ಮ ದೇಹದ ರಕ್ತದಲ್ಲಿರುವ ಆಮ್ಲಜನಕ ಸರಬರಾಜುಗಾರ ಪ್ರೋಟೀನ್ ಆಗಿರುವ ಹಿಮೋಗ್ಲೋಬಿನ್ ಉತ್ಪಾದನೆಯಾಗುವುದಕ್ಕೆ ಕಬ್ಬಿಣದ ಅಂಶ ಅತಿ ಅಗತ್ಯವಾಗಿ ಬೇಕಾಗಿದೆ. ಸಾಕಷ್ಟು ಕಬ್ಬಿಣದ ಅಂಶ ಇಲ್ಲದೇ ಇದ್ದರೆ

ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2950 3050, ಐಆರ್ 8 ಕ್ವಿಂಟಾಲಿಗೆ 2750 2850, ಭತ್ತ ಆಮದು ಕ್ವಿಂಟಾಲಿಗೆ 1750 ಬೆಲ್ಲ ಆಮದು ಹಳದು ಕ್ವಿಂಟಾಲಿಗೆ 4300 ಕೆಂಪು ಕ್ವಿಂಟಾಲಿಗೆ 4000 ಕಪ್ಪು ಕ್ವಿಂಟಾಲಿಗೆ 4100 ಮೆಣಸು ಕ್ವಿಂಟಾಲಿಗೆ 27000 ಕಾಳು ಮೆಣಸು ಕ್ವಿಂಟಾಲಿಗೆ 38000 ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 7000 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1500 ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 1500 ಗಾಳಿ ಕ್ವಿಂಟಾಲಿಗೆ 1500 ನೇಂದ್ರ ಕ್ವಿಂಟಾಲಿಗೆ 2800 ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ಈಗ ಒಂದು ದೇವರ ನಾಮ. ಗಾಯಕರು ಪುತ್ತೂರು ನರಸಿಂಹ ನಾಯಕ್, ಕೃಷ್ಣ ವಿಠಲ ಅವರ ರಚನೆ. ಕಾಯೇ ಕಾಯೇ ಶ್ರೀಹರಿ ಜಾಯೇ. ಶ್ರೀಹರಿ ಜಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಕಾಯೇ ಕಾಯೇ ಸಂತೋಷವಿಯೇ ಮೂರು ಜಗತಾಯೇ ವಿಷ್ಣು ಮನ ಛಾಯೇ ಭಕ್ತಿ ವರವಿಯೇ ನಿತ್ಯ ಎಳೆ ಕಾಯೇ ಸುಜನ ಗಣಧ್ಯೇಯೇ ನಿಗಮತತಿಗೆಯೇ ಮಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಶರಣು ಶರಣು ಶರಣು ಶರಣು ಗುಣಭರಣಿ ಶರಣು ಭವತರಣಿ ಶರಣು ತ್ರಿಗುಣಧಣಿ ಶರಣು ಸೊಬಗು ಖಣಿ ಶರಣು ನಿಗಮ ಧ್ವನಿ ಶರಣು ಹರಿಯಮನಿ ಶರಣು ಸುಖದ ಮಣಿ ಶರಣು ಜಯ ಸಿರಿಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಅಂಬೆ ಅಂಬೆ ಅಂಬೆ ನಿರುತ ಹರಿ ಕಾಂಬೆ ಉರದಲಿ ಎಂಬೆ ಪಡೆದೆ ಜಗವೆಂಬೆ ಭಕುತ ಜನ ಸ್ತಂಬೆ ಅಮಿತ ಶಶಿ ಬಿಂಬೆ ಗೈವೆ ವಿಧಿ ಎಂಬೆ ತ್ರಿಗುಣ ಹರಿ ಸ್ತಂಬೆ ನಮಿಪೆ ಕೃತಿ ಕಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ ಕಾಯೇ ಕಾಯೇ ಶ್ರೀಹರಿ ಜಾಯೇ